ಈ ಮಳೆಗಾಲ ಬಂದಿರತಕ್ಕಂತ ಸಂದರ್ಭದಲ್ಲಿ ಈ ಕೆಲವೊಂದ್ಸಲ ಮಳೆ ಬಂದ್ ನಿಂತ ಏನಾಗ್ತದೆ ಸರ್, ಕೆಲವೊಂದ್ಸಲ ರಸ್ತೆ ಮೇಲೆ ಅಥವಾ ಫೂಲ್ಗಳ ಮೇಲೆ ನೀರು ಹರಿತಾ ಇರ್ತದೆ ಸರ್, ಯಾವ್ದು ಅಥವಾ ಈ ನಾವು ನಡೆದಾಡ ರಸ್ತೆ ಮೇಲೆ ನೀರು ಹರಿತಾ ಇರ್ತದೆ ಸರ್, ಯಾವುದೇ ಕಾರಣಕ್ಕೂ ಹರಿಯುವ ನೀರಲ್ಲಿ ಕುರಿ ಆಡುಗಳನ್ನು ದಾಟಿಸಬಾರ ಸರ್. ಕೆಲವೊಂದ್ಸಲ ನೀರಿನ ರಸಬ ಜಾಸ್ತಿ ಆದಾಗ ಈ ಕುರಿ ಮತ್ತೆ ಆಡು ಕೊಚ್ಚುವ ಸಂದರ್ಭ ಮೊದಲನೇ ಸರ್. ಎರಡನೇದು ಏನಾಗುತ್ತೆ ಸರ್, ಈ ಇವಾಗಲೇ ನಾವು ಒಂದು ಮೇ ತಿಂಗಳಲ್ಲಿ ಒಂದು ನ್ಯೂಸ್ ನೋಡಿದ್ವಿ ಸರ್, ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ಒಂದು ದೇವಸಮುದ್ರ ಗ್ರಾಮದಲ್ಲಿ ಸರ್, ಸುಮಾರು ಸಿಡಿಲು ಬಿದ್ದು ಒಂದೇ ಮರದ ಕೆಳಗಡೆ ನಿಂತ ಸುಮಾರು 155 ಆಡುಗಳು ಒಂದೇ ಸಲ ಕುರಿಗಳು ಮರಣ ಹೊಂದಿದೆ. ಸೊ ಇದರಿಂದ ರೈತರಿಗೆ ಬಹಳಷ್ಟು ಲಾಸ್ ಆಗಿತ್ತು ಸರ್. ಸೊ ಸಿಡಿಲಿನ ಅವಘಡ ಬಹಳ ಸಮಸ್ಯೆ ಇರ್ತದೆ ಸರ್. ಅದಕ್ಕೆ ಯಾವುದೇ ಕಾರಣಕ್ಕೂ ದಟ್ಟಣೆಯ ಮೋಡ ಬಂದಾಗ ಅವ್ರು ಸುರಕ್ಷಿತ ಸ್ಥಳಗಳಿಗೆ ಹೋಗ್ಬೇಕು ಸರ್, ಅಥವಾ ಮನೆಗೆ ವಾಪಸ್ ಬರಬೇಕು, ಇಲ್ಲದಿದ್ರೆ ಬಯಲು ಪ್ರದೇಶದಲ್ಲಿ ನಿಲ್ಬೇಕು ಸರ್. ಆಮೇಲೆ ಮರದಡಿಯಲ್ಲ ನಿಲ್ಲಬಾರದು ಸರ್. ಕೆಲವರು ನಾವು ರೈತರಿಗೆ ಒಂದು ತಪ್ಪು ಕಲ್ಪನೆ ಏನಂದ್ರೆ ಓಡ್ಕೊಂಡು ಹೋಗಿ ಮರದ ಅಡಿಯಲ್ಲಿ ಕುರಿಗಳ ಸಮೇತ ನಿಲ್ತಾ ಇರ್ತಾರೆ, ಆವಾಗ ಇಂತ ಅವಘಡಗಳು ಸಂಭವಿಸ್ತವೆ ಅಲ್ವಾ. ಈ ಸಾಮಾನ್ಯವಾಗಿ ಸಿಡಿಲು ಏನ್ ಮಾಡ್ತಾರೆ ಸರ್, ಅದು ಅತಿ ಎತ್ತರವಾದ ವಸ್ತುಗಳನ್ನ ಸ್ಪರ್ಶನೆ ಮಾಡ್ತಾರೆ ಸರ್. ಹೌದು. ಸೊ ಮರಗಳಿಗೆ ಸ್ಪರ್ಶ ಮಾಡಿದಾಗ ಮರದ ಕೆಳಗಡೆ ನಿಂತವರಿಗೆ ಸಹಿತ ಅದರ ಶಾಖ ಮತ್ತು ಅದರ ವಿದ್ಯುತ್ ಕಾಂತಿತೆ ಅಲೆಗಳು ನಮ್ಗೆ ಹತ್ತವು ಸರ್, ಅವಾಗ ಸತ್ತು ಬಿಡುತ್ತೆ. ಸೊ ಇದರಿಂದ ಏನಾಗ್ತವೆ, ಪ್ರಾಣಿ ಮತ್ತು ಮನುಷ್ಯರು ಕಡಿಮೆ ಅವಧಿಯಲ್ಲಿ ಮರಣ ಹೊಂದ ಸಾಧ್ಯತೆ. ಮಳೆಗಾಲದ ಸಂದರ್ಭದಲ್ಲಿ ಕುರಿ ಮೇಯಿಸುವವರು ಅಥವಾ ಕುರಿ ಬಗ್ಗೆ ಪಾಲನೆ ಮಾಡ್ತಾ ಇರುವವರು ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಅದು ಮುಖ್ಯವಾಗಿ ಸಿಡಿಲಿನ ಬಗ್ಗೆ ಬಹಳಷ್ಟು ಜಾಗ್ರತೆ ವಹಿಸುವುದು ಅನಿವಾರ್ಯ ಮತ್ತು ಅವಶ್ಯಕತೆ ಎರಡು ಇದೆ. ಹೌದು, ಇಲ್ಲಾಂದ್ರೆ ಬಹಳಷ್ಟು ನಷ್ಟವನ್ನು ಅನುಭವಿಸಬೇಕಾಗ್ತದೆ, ಪ್ರಾಣಹಾನಿಗಳನ್ನು ಅನುಭವಿಸಬೇಕಾಗ್ತದೆ. ಈಗ ಜಾನುವಾರುಗಳ ಬಗ್ಗೆ ಆಯ್ತು, ಕುರಿ ಆಡುಗಳ ಬಗ್ಗೆ ಹೇಳಿದ್ರಿ ನೀವು, ಈ ಮಳೆಗಾಲದಲ್ಲಿ ಕುಕ್ಕುಟ ಪಾಲನೆಯ ಕ್ರಮ ಹೇಗಿರ್ತದೆ ಸರ್? ಈ ವಾತಾವರಣ ಬದಲಾವಣೆಯಿಂದ ಇವನ್ ಕುಕ್ಕುಟಗಳು ಸಹ ಒತ್ತಡವನ್ನು ಅನುಭವಿಸ್ತವೆ ಸರ್. ಈ ಒತ್ತಡ ಅನುಭವಿಸೋದ್ರಿಂದ ಏನಾಗ್ತದೆ ಸರ್, ಕುಕ್ಕುಟಗಳಲ್ಲಿ ಈ ರಾಣಿಕೇತನ ರೋಗ ಉದ್ರಕ ಉಂಟಾಗುತ್ತೆ ಸರ್. ಮತ್ತೆ ಕೆಲವೊಂದ್ಸಲ ನಾವು ಅದು ಬೆಡ್ಡಿಂಗ್ ಮೆಟೀರಿಯಲ್ ಅಂತ ಹೇಳ್ತೀವಿ, ಇದೇ ತರ ಕೆಳಗಡೆ ಇರೋ ಸಾವು ಅದು ನಾವು ಬೇಗ ಕ್ಲೀನ್ ಗಿನ್ ಮಾಡದೇ ಇದ್ದಾಗ ಅಮೋನಿಯಾ ಅದರ ಪರ್ಸೆಂಟೇಜ್ ಹೆಚ್ಚಿಗೆ. ರೋಗದ ಲಕ್ಷಣ ಹೇಗಿರ್ತದೆ ಅಂದ್ರೆ ಕೆಮ್ಮು, ನೆಗಡಿ, ವಿಪರೀತ ಸುಂಬಳ, ಜ್ವರ ಮತ್ತೆ ಬೇದಿ ಉಂಟಾಗುತ್ತೆ ಸರ್. ಅದು ಬೇದಿ ಉಂಟಾಗುತ್ತೆ ಸರ್ ಅದು. ಮತ್ತೆ ಅದರಿಂದ ಏನಾಗ್ತದೆ, ಕೆಲವೊಂದ್ಸಲ ಬ್ಯಾಕ್ಟೀರಿಯಾ ಫಸ್ಟ್ ವೈರಾಣು ರೋಗ ಬಂದು ಅನಂತರ ಈಕೋಲೈ, ಸಲ್ಮೋನಿಲ್ಲಾ ಅಂತ ಬೇರೆ ಬೇರೆ ಬ್ಯಾಕ್ಟೀರಿಯಾ ಇರ್ತದೆ ಸರ್. ಈ ಬ್ಯಾಕ್ಟೀರಿಯಾಗಳಿಂದ ಸೆಕೆಂಡರಿ ಕಾಂಪ್ಲಿಕೇಶನ್ ಆಗಿ ಕೆಲವೊಂದ್ಸಲ ಕಕ್ಷಿಡೆ ಅಂತ ರೋಗಗಳು ಬರ್ತಾವೆ ಸರ್. ಇವಾಗ ಏನಾಗ್ತದೆ ಅಂದ್ರೆ ಇದು ಒಂದು ಡ್ರಾಪಿಂಗ್ಸ್ ಅಲ್ಲಿ ರಕ್ತ ಬರಬಹುದು, ಸುಸ್ತಾಗಬಹುದು, ಬೇಕಿದ್ದಂತೆ ಮರಣ ಹೊಂದುವುದು, ಮತ್ತೆ ದೇಹದ ತೂಕದಲ್ಲಿ ಕಡಿಮೆ ಆಗ್ತದೆ. ಈ ಮೊಟ್ಟೆ ಕೊಡುವಂತ ಕೋಳಿಗಳು ಮೊಟ್ಟೆ ಕೊಡುವುದಿಲ್ಲ, ಅಥವಾ ಮೊಟ್ಟೆ ಕೊಟ್ಟರೆ ಚಿಕ್ಕ ಮೊಟ್ಟೆ, ಅಥವಾ ಮೊಟ್ಟೆಯಲ್ಲಿ ಪೋಷಕಾಂಶಗಳು ಇರೋದಿಲ್ಲ, ಅಥವಾ ಗಾತ್ರ ಇರೋದಿಲ್ಲ. ಮತ್ತೆ ಈ ಬೇದಿ ಕೂಡ ದ್ರವ ರೂಪದಲ್ಲಿ ಬಹಳ ಹೆಚ್ಚಾಗಿರುತ್ತದೆ, ಅದು ಕೂಡ ಒಂದು ರೋಗದ ಲಕ್ಷಣನೇ. ಹಾ, ರೋಗದ ಲಕ್ಷಣ ಸರ್. ದ್ರವ ರೂಪದ ಬೇದಿ ಮತ್ತೆ ಅದರಲ್ಲಿ ಮುಖ್ಯವಾಗಿ ಕೆಲವೊಂದ್ಸಲ ರಕ್ತ ಸಹಿತ ಬರಬಹುದು. ಓಹೋಹೋ, ಅದು ಸಹಿತ ಕಂಡು ಬರಬಹುದು ಸರ್. ಇದು ಕಕ್ಷಿಡೆ ರೋಗದಲ್ಲಿ ಕಂಡು ಬರ್ತದೆ ಸರ್. ಅಂದ್ರೆ ಆ ಸಂದರ್ಭದಲ್ಲಿ ಈ ರಕ್ಷಣಾ ಕ್ರಮವಾಗಿ ಅದರ ಆಹಾರವನ್ನು ಬಹಳ ಬೆಚ್ಚಗಿನ ಪ್ರದೇಶದಲ್ಲಿ ಇಟ್ಟುಕೊಳ್ಳುವುದು ಒಳ್ಳೇದಲ್ಲ. ಮೊದಲನೇದಾಗಿ ಸರ್, ಕೋಳಿ ಕುಕ್ಕುಟ ಮನೆ ಏನ್ ಮಾಡ್ಬೇಕು ಸರ್, ಅದರಲ್ಲಿ ಬೆಚ್ಚಗೆ ಇಡಬೇಕು ಸರ್. ಎರಡನೇದು ಕುಕ್ಕುಟ ಮನೆ ಒಣ ಅದು ಹಸಿಯಾಗದಂತೆ ನೋಡ್ಕೊಳ್ಬೇಕು ಸರ್. ಮೂರನೇದಾಗಿ ಅವುಗಳಿಗೆ ಶುದ್ಧವಾದ ನೀರು ಕೊಡಬೇಕು ಸರ್. ನಾಲ್ಕನೇದು ಮಳೆಗಾಲದ ಆರಂಭದಲ್ಲಿ ಜಂತುನಾಶಕ ಔಷಧಿ ಮತ್ತೆ ಕಾಕ್ಸಿಡಿಯ ರೋಗಗಳ ವಿರುದ್ಧ ಕಾಕ್ಸಿಡಿಯ ಅಂತ ಔಷಧಿ ಸಿಗ್ತವೆ ಸರ್, ಅದು ಸಹ ಹಾಕ್ಬೇಕು ಸರ್. ಅದಾದ ನಂತರ ರೋಗದ ವಿರುದ್ಧ ಲಸಿಕೆಗಳನ್ನು ಕೊಡಬೇಕು ಸರ್. ಈಗ ಈ ಕೋಳಿಗಳ ಸಾಕಣೆಯಲ್ಲಿ ಹಸಿಯಾದ ಹಾಸಿಗೆ ಇರುವುದರಿಂದ ಏನಾಗ್ತದೆ, ಏನು ಸಮಸ್ಯೆ ಅದು? ಅಮೋನಿಯಾ ಜಾಸ್ತಿ, ವೆಟ್ ಲೀಟರ್ ಅಂತ ಹೇಳ್ತೀವಿ ಸರ್, ಇದು ಹಸಿಯಾದ ಅಂಶ ಜಾಸ್ತಿ ಇರುವುದರಿಂದ ಈ ವೆಟ್ ಲೀಟರ್ ಅಂಶದಿಂದ ಅಮೋನಿಯಾದ ಪ್ರಮಾಣ ಹೆಚ್ಚಿಗೆ ಆಗ್ತದೆ. ಅಮೋನಿಯಾ ಪ್ರಮಾಣ ಹೆಚ್ಚಿಗೆ ಕಣ್ಣು ಉರಿತೇವೆ ಸರ್ ನಾವು ಸಾಮಾನ್ಯವಾಗಿ. ಇದರಿಂದ ಏನಾಗ್ತದೆ ಸರ್, ಒಂದು ಕಾಯಿಲೆಗಳು ಎಸ್ಪೆಷಲಿ ಈ ಶ್ವಾಸಕೋಶ ಸಂಬಂಧಿತ ಕಾಯಿಲೆಗಳು ಹೆಚ್ಚಾಗ್ತವೆ ಸರ್. ಡಾಕ್ಟರ್, ಈಗ ನೀವು ಹೇಳಿದ್ರೆ ಕೋಳಿಗಳಿಗೆ ಮಳೆಗಾಲದಲ್ಲಿ ಜಂತುನಾಶಕ ಔಷಧಿ ಕುಡಿಸಬೇಕಂತ, ಯಾವ ರೀತಿಯಲ್ಲಿ ಅದಕ್ಕೆ ಕ್ರಮ ಹೇಗೆ ಅದನ್ನು ಕುಡಿಸುವ ಅಂದ್ರೆ ಈ ಕುರಿ ಮತ್ತು ಆಡುಗಳಂತರ ಒಂದೊಂದಕ್ಕೆ ಕುಡಿಸಕಾಗಲ್ಲ ಸರ್. ಈ ಕುಡಿಯುವ ನೀರಿನಲ್ಲಿ ಜಂತುನಾಶಕ ಔಷಧಿಗಳನ್ನು ಅಂದ್ರೆ ರಾಣಿಕೇತ ರೋಗದ ವಿರುದ್ಧ ಈ ಲಸಿಕೆ, ಲಸಿಕೆ ಹಾಕಬೇಕಾದ್ರೆ ಲಸಿಕೆ ಸಹಿತ ಕುಡಿಯುವ ನೀರದ ಮೂಲಕನೇ ಕೊಡ್ತಾರೆ. ಕುಡಿಯುವ ನೀರಿನ ಮೂಲಕ ಲಸಿಕೆ ನಾವು ಕುಡಿಯುವ ನೀರಿನ ಮೂಲಕ ಕೊಡ್ತೀವಿ ಸರ್. ಈ ಕಾಕ್ಸಿಡಿ ವಿರುದ್ಧ ಔಷಧಿಯನ್ನು ನಾವು ಫೀಡ್ ಮೂಲಕ ಕೊಡ್ತೀವಿ, ಆಹಾರದ ಮೂಲಕ, ಮತ್ತೆ ಇದು ಜಂತುನಾಶಕ ಔಷಧಿ ಕುಡಿಯುವ ನೀರಿನ ಮೂಲಕ ಕೊಡ್ತೀವಿ ಸರ್. ಅಂದ್ರೆ ಡಾಕ್ಟರ್ ಅಣ್ಣಾರಾವ್ ಪಾಟೀಲ್ ರೀ, ನೀವು ಹೇಳಿದ ಹಾಗೆ ಈ ಮಳೆಗಾಲದಲ್ಲಿ ಜಂತುನಾಶಕ ಮತ್ತು ಲಸಿಕೆಗಳು ಬಹಳ ಮಹತ್ವಪೂರ್ಣವಾದಂತಹ ಪಾತ್ರ ವಹಿಸುತ್ತದೆ ಈ ಜಾನುವಾರುಗಳಲ್ಲಿ ಮತ್ತೆ ಕುರಿ ಮೇಕೆ ಕೋಳಿಗಳಲ್ಲಿ ಅಲ್ವಾ? ಇದು ಮೊದಲನೇದಾಗಿ ಸರ್, ನಾವು ಜಂತುನಾಶಕ ಬಗ್ಗೆ ಹೇಳಬೇಕಂದ್ರೆ ಈಗಾಗಲೇ ನಾನು ನಿಮಗೆ ತಿಳಿಸಿದ್ದೇನೆ ಸರ್, ಈ ಮಳೆಗಾಲದಲ್ಲಿ ಜಂತು ಹುಳುಗಳ ಜೀವನ ಕ್ರಿಯೆ ಬಹಳ ಭರಾಟೆಯಿಂದ ಸಾಗುತ್ತದೆ. ಈ ಭರಾಟೆಯಿಂದ ಸಾಗುವುದರಿಂದ ಎಲ್ಲಾ ಪ್ರಾಣಿಗಳು ಬೇಗನೆ ಬಹುಬೇಗನೆ ಜಂತು ಪೀಡಿತವಾಗ್ತವೆ ಸರ್. ಸೊ ಅದರಿಂದ ಮಳೆಗಾಲದ ಜಂತುನಾಶಕ ಔಷಧಿ ಮುಖ್ಯವಾಗಿ ಕೊಡಲೇಬೇಕು ಸರ್. ಇನ್ನು ಲಸಿಕೆಗಳ ಬಗ್ಗೆ ಹೇಳಬೇಕಂದ್ರೆ ನಾನು ನಿಮಗೆ ಹೇಳಿದೆ ಸರ್, ಈ ಬೇಸಿಗೆ ವಾತಾವರಣದಿಂದ ಮಳೆಗಾಲ ವಾತಾವರಣ ಬಂದಾಗ ಹವಾಮಾನ ಬದಲಾವಣೆಯಿಂದ ಜಾನುವಾರುಗಳಲ್ಲಿ ಒತ್ತಡ ಉಂಟಾಗುತ್ತದೆ. ಈ ಒತ್ತಡದಿಂದ ಸ್ಟ್ರೆಸ್ ಹೇಳ್ತೀವಿ ಸರ್, ಇದರಿಂದ ಏನಾಗ್ತದೆ ಸರ್, ದೇಹದ ಒಂದು ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ. ಈ ಕಡಿಮೆ ಆದಾಗ ಈ ಕೆಲವೊಂದು ರೋಗಗಳು ಸರ್, ಈ ಚಪ್ಪೆ ರೋಗ ಇರಬಹುದು, ಈ ಗಂಟ್ಲು ಬೆನೆ ರೋಗ ಇರಬಹುದು, ಅಥವಾ ಗೊರಸಿನ ಹುಣ್ಣಿನ ಕಾಯಿಲೆಗಳು ಇರಬಹುದು, ಅಥವಾ ಬೇದಿ ಇರಬಹುದು, ಅಥವಾ ಜಂತುನಾಶಕ ಹುಳುಗಳದೇ ಜಂತುಗಳ ಹುಳುಗಳದೇ ಕಾಯಿಲೆಗಳು ಇರಬಹುದು, ಈ ಕಾಯಿಲೆಗಳು ಗುಣಮಣಗೊಳ್ತವೆ ಸರ್. ಸೊ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ಲಸಿಕೆಗಳು ಕೊಡೋದ್ರಿಂದ ಮತ್ತು ಏನಾಗ್ತದೆ ಸರ್, ಅವುಗಳಿಗೆ ಒಂದು ನಾವು

ಲಕ್ಷ್ಮೀಬಾಯಿ, ಅಮೃತ್ ಕುಂಬಾರ್ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳಿದ್ರಿ. ಈಗ ನಿತ್ಯ ಮೇಘ ಸಂದೇಶ ಮತ್ತೊಮ್ಮೆ ಕೇಳ್ರಿ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆಯ ಜೈರಾಬಾದ್ಗಳಲ್ಲಿ ಮಳೆಯ ಸಾಧ್ಯತೆಗಳು 90%, ಸೊಲ್ಲಾಪುರ ಜಿಲ್ಲೆ ಒಳಗ 85% ಅನ್ನುವಂತಹ ಸೂಚನೆ ಅದ. ಚದುರಿದಂಗ ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನ ನಾವು ಮಾಡಬಹುದಾಗಿದೆ. ಕೆಲವು ಕಡೆ ಒಳ್ಳೆ ಮಳೆ ಕೂಡ ಆಗಬಹುದು. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚು ಕಾಣಿಸಿಕೊಳ್ಳಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ನಿತ್ಯ ಮೇಘ ಸಂದೇಶ ಕೇಳಿದ್ರಿ ಲಕ್ಷ್ಮೀಬಾಯಿ, ಅಮೃತ್ ಕುಂಬಾರ್ ಹಾಗೂ ಸಂಗಡಿಗರಿಂದ ಮತ್ತೊಂದು ಭಜನೆ ಪದ. ಭಕ್ತಿಯಲೆಂದ ಭಜನ ಮಾಡಿದರ ದೇವರ ನಿಮಗಲಿ ತಾನ ಮಾಡೋ ನೀ ದೇವ ಧ್ಯಾನ ಮಾಡೋ ನೀ ಗುರು ಭಜನ ಮಾಡೋ ತಾನ ಮಲ್ಲೈನ ಧ್ಯಾನ ಐದ ವರ್ಷದ ನವಣಿಯ ಜೊತೆಯಲೆಂದ ಭಜನ